ಈಗ ಮಡಿವಾಳಯ್ಯ ಹಿರೇಮಠ್ ಅವರು ನಿಮ್ಮ ಮುಂದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮಡಿವಾಳಯ್ಯ ಹಿರೇಮಠ್. ನಾನು ಕಲೆಯ ಬಗ್ಗೆ ನನಗೆ ಅನಿಸಿದ್ದನ್ನ ನಿಮ್ಮ ಮುಂದಲೇ ಹಂಚಿಕೊಳ್ಳಲು ನನಗೆ ಸಂತೋಷವೆನಿಸುತ್ತಿದೆ. ಏನು ಈಗ ಅ ಐ ಅಂತ ಅಕ್ಷರವನ್ನ ಯಾವ ರೀತಿ ನಾವು ಬರೆಯಲು ಕಲಿಯುತ್ತೇವೆ, ಆ ರೀತಿಯಾಗಿ ನಾವು ಈ ಮಹಾವಿದ್ಯಾಲಯದಲ್ಲಿ ಸರೆಗಮ ಪದ ನಿ ಎಂಬ 7 ಸ್ವರಗಳಿಂದ ಸಂಗೀತವನ್ನು ಕಲಿಯಲು ಪ್ರಾರಂಭಿಸುತ್ತೇವೆ. ಈ ರೀತಿಯಾಗಿ ನಮ್ಮ ಸಂಗೀತವು ಒಂದು ಸಾಗರವಿದ್ದಂತೆ, ಈ ಸ್ವರ ನಮಗೆ ಸಾ ಒಂದು ಸಿಕ್ಕಿದ್ರೆ ರೇ ಸಿಗೋದು ಕಷ್ಟ. ಆ ವಿದ್ಯೆಯನ್ನ ಮೊದಲು ಗುರುಗಳಿಂದ ಅನುಗ್ರಹಿಸಲು ಪ್ರಾರಂಭಿಸುತ್ತೇವೆ. ಅನಂತರ ಗುರುಗಳು ಹೇಳಿಕೊಟ್ಟಂತೆ ನಾವು ಸರೆಗಮವನ್ನ ಮೊದಲು ಅಭ್ಯಾಸ ಮಾಡಿ ನಂತರ ನಮ್ಮ ಸ್ವಂತದಿಂದ ಸರೆಗಮ ರಿಗಮಪ ಎಂಬ ಅಲಂಕಾರ ಸ್ವರವನ್ನ ನಾವು ಪ್ರಯತ್ನಿಸಲು ತಯಾರು ಮಾಡಿಕೊಂಡು ನಂತರ ಖ್ಯಾಲ್ ಗಾಯನ, ಟುಮರಿ ಗಾಯನ ಈ ರೀತಿಯಾದ ಗಾಯನಗಳನ್ನು ನಾವು ದಿನನಿತ್ಯ ಸೃಜನಶೀಲರಾಗಿ ಅಭ್ಯಾಸ ಮಾಡುತ್ತಾ ಹೋಗ್ತಾ ಇದ್ದೇವೆ. ಈ ರೀತಿಯಾಗಿ ಎಲ್ಲಾ ಕಲೆಗಳು ಕೂಡ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುತ್ತವೆ. ಆ ಕಲೆಗಳನ್ನ ಪೋಷಿಸುವ ಕಾರ್ಯವನ್ನು ನಮ್ಮ ಆಕಾಶವಾಣಿಯು ಇಲ್ಲಿವರೆಗೂ ಕೂಡ ಮಾಡ್ತಾ ಬರ್ತಾ ಇದೆ. ಅದಕ್ಕೆ ನಮಗೆ ತುಂಬಾ ಹೆಮ್ಮೆ ಅನಿಸಿದೆ. ಈ ಸಂಗೀತ ಇಲ್ಲದೆ ಹೋದ್ರೆ ನಮ್ಮಂತಹ ದೃಷ್ಟಿವಿಕಲಚೇತನ ವ್ಯಕ್ತಿಗಳು ಜೀವನವನ್ನ ಕಟ್ಟಿಕೊಳ್ಳಲು ಆಗ್ತಾ ಇರಲಿಲ್ಲ. ನನ್ನಂತಹ 100,000 ಜನ ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಸಂಗೀತವನ್ನ ಕಲಿಯಲು ಅವಕಾಶಗಳು ಸಿಗದೇ ಇದ್ದಾಗ ನನಗೆ ಸಿಕ್ಕಿದ್ದು ತುಂಬಾ ಹೆಮ್ಮೆ ಎನಿಸಿದ್ದೆ. ಈ ಸಂಗೀತದಿಂದ ನಾನು ಮಾನಸಿಕ ನೆಮ್ಮದಿಯನ್ನು ಪಡೆದುಕೊಂಡಿದ್ದೇನೆ. ಈ ಸಂಗೀತದಿಂದ ನಾನು ಸದೃಢ ಮನಸ್ಸನ್ನ ಕಟ್ಟಿಕೊಂಡು ಈ ಜೀವನವನ್ನ ಯಾವುದೇ ರೀತಿಯಾದ ಗೊಂದಲಮಯ ಇಲ್ಲದಂತೆ ನನ್ನ ಜೀವನವನ್ನ ನಡೆಸಬಹುದು ಅಂತ ನಾನು ಈ ಸಂಗೀತವನ್ನ ಕಲಿಯಲು ಬಂದಾಗಲೇ ನನಗೆ ಅನಿಸಿದ್ದು. ಈ ಸಂಗೀತವನ್ನ ನಾನು ಕೇಳುವುದರ ಜೊತೆಗೆ ಕಲಿತು ಹಾಡ್ತಾ ಇರುವುದು ನನಗೆ ತುಂಬಾ ಹೆಮ್ಮೆ ಅನಿಸಿದೆ. ಈ ಸಂಗೀತವು ಎಲ್ಲರಿಗೂ ಸಿಗುವಂತಹ ವಿದ್ಯೆ ಅಲ್ಲ. ನಾವು ಏನು ಅಭ್ಯಾಸ ಮಾಡ್ತೀವಿ ಅದರಷ್ಟೇ ಇದು ಫಲ ಸಿಗ್ತದೆ. ಈ ಸಂಗೀತ ಏನಂದ್ರೆ ಅನುಭವದಿಂದ ಬರುವಂತಹ ಒಂದು ಸಂಗೀತ ಆಗಿದೆ. ಹೇಳುವುದು ಒಂದು ಕಲೆಯಾಗಿದೆ. ಹೆಂಗಪ್ಪ ಹೇಳ್ತೀವಿ ಅಂತಂದ್ರೆ, ದೃಷ್ಟಿ ಇರುವಂತವರು ನೋಡ್ತಾರೆ ಈಗ ಏನಾಗ್ತಾ ಇದೆ ಅಂತಂದು ಅವ್ರು ಹೇಳ್ತಾರೆ. ಅದನ್ನ ಹೇಳಿದಾಗ ನಾವು ದೃಷ್ಟಿದೋಷ ಇರುವಂತವರು ನಮ್ಮಂತವರು ಕಿವಿಯಾರೆ ಕೇಳಿ ಆನಂದಿಸ್ತಾ ಇರ್ತೀವಿ. ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ, ಆ ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ಮಹಾನ್ ಗಣ್ಯ ವ್ಯಕ್ತಿಗಳು ಬಂದಿರುತ್ತಾರೆ. ಅಲ್ಲಿ ಯಾರು ಬಂದಿರುತ್ತಾರೆ ಅನ್ನೋದು ನಮಗ್ ಗೊತ್ತಿರುವುದಿಲ್ಲ. ನಾವು ಇನ್ನೊಬ್ರು ಕೇಳಿದಾಗ ಅವ್ರು ಹೇಳಿದಾಗ ನಮಗೆ ಸಂತೋಷವೆನಿಸುತ್ತದೆ. ನಮ್ಮ ಆಕಾಶವಾಣಿಯಲ್ಲಿ ಬರತಕ್ಕಂತ ಕಾರ್ಯಕ್ರಮಗಳು ನಮಗೆ ಇಂಪಾಗಿ ಕೇಳುತ್ತವೆ. ಆ ಕೇಳುವಿಕೆಯನ್ನ ಸಬಲವಾಗಿ ನಾವು ಅದನ್ನ ಬಳಸಿಕೊಂಡಾಗ ಮನಸ್ಸಿಗೆ ಕಾಣಿಸುವಂತವ್ರು ಏನು ಅನುಭವಿಸುತ್ತಾರೋ ಆ ಎಲ್ಲಾ ಸುಖವನ್ನು ನಾವು ಕೇಳುವಿಕೆಯಿಂದ ಮತ್ತು ಪರಿಸರದಲ್ಲಿ ಆಗುವಂತಹ ವಾತಾವರಣದಿಂದ ತಿಳಿದುಕೊಳ್ಳುತ್ತೇವೆ. ಕೇಳುವುದು ಏನಾದರೂ ಒಂದು ಹೇಳುತ್ತಿರುವಾಗ ಅದನ್ನ ಕೇಳಲಿಲ್ಲ ಅಂತಂದ್ರೆ ನಮಗೆ ಅದರದು ಏನು ಇದೆ ಅಂತಕ್ಕಂಥ ವಿಷಯನೇ ನಮಗೆ ತಿಳಿಯುವುದಿಲ್ಲ. ನಾವು ಅದನ್ನ ನೋಡಬಹುದು ಅಥವಾ ಅದನ್ನ ಇದು ಮಾಡಬಹುದು, ಆದರೆ ಅದರ ಅನುಭವ ನಮಗೆ ಸಿಗುವುದಿಲ್ಲ. ನಾವು ಕೇಳಿದಾಗ ಮಾತ್ರ ಅದರ ಅನುಭವ ನಮಗೆ ಸಿಗ್ತಾ ಹೋಗ್ತದೆ. ಈಗ ಒಂದು ಸಂಗೀತನೇ ಇರ್ಬೋದು, ಒಂದು ಸಾಹಿತ್ಯನೇ ಇರ್ಬೋದು, ಒಂದು ಭಾಷಣನೇ ಇರ್ಬೋದು. ಮಾತನಾಡುತ್ತಿರುವಾಗ ಅವ್ರು ಬರೆಯುತ್ತಿರುವಾಗ ಬೋರ್ಡ್ ಅನ್ನ ನೋಡಿರ್ತೀರಿ, ನೋಡಿದಾದ್ಮೇಲೆ ಅವ್ರು ಯಾವ ರೀತಿ ಹೇಳ್ತಾರೆ ಅಂತಂದಾಗ ಅದರ ಅನುಭವ ನಮಗೆ ಸಿಗ್ತದೆ. ಇಲ್ಲದೆ ಹೋದ್ರೆ ಅದು ಬರೆದಾಗ ಪುಸ್ತಕದಲ್ಲಿ ಇರ್ತದೆ ವಿನಃ ಅವರು ಮಾತನಾಡುವಂತ ಶೈಲಿ ಗೊತ್ತಾಗುವುದಿಲ್ಲ. ಅದನ್ನ ಕೇಳಿಸಿಕೊಂಡಾಗ ಒಂದು ಸಲ ಅವರು ಮಾತಾಡಿದ್ರೆ ಸಾಕು, ಅವ್ರ ಧ್ವನಿಯನ್ನ ನಾವು ನೆನ್ಪಿಟ್ಟುಕೊಳ್ಳುವಂತ ಶಕ್ತಿ ನಮಗೆ ಆ ಪರಮಾತ್ಮ ಕರುಣಿಸಿರುತ್ತಾನೆ. ನಮ್ಮ ಆಕಾಶವಾಣಿಯ ಕಾರ್ಯಕ್ರಮಗಳು ನಮಗೆ ದಿನನಿತ್ಯ ನಾವು ಕೇಳುತ್ತಿರುವಾಗ ಬೆಳಗ್ಗೆ ಚಿಂತನಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಕೇಳಿ ಬರ್ತಾ ಇರ್ತದೆ. ಅದನ್ನ ನಾವು ಕೇಳಿ ಗಾಂಧೀಜಿ ಅವರ ಚಿಂತನೆ ಇರಬಹುದು, ನಾಳೆ ಸ್ವಾಮಿ ವಿವೇಕಾನಂದರ ಚಿಂತನೆ, ಈ ರೀತಿಯಾದ ಚಿಂತನೆಗಳನ್ನ ನಮ್ಮ ಆಕಾಶವಾಣಿಯಲ್ಲಿ ನಾವು ಕೇಳಿದಾಗ ನಮ್ಮ ಮನಸ್ಸು ಬಹಳ ಹಗುರವಾಗಿ, ಎಲ್ಲರೂ ಪೇಪರ್ಗಳನ್ನ ಓದುತ್ತಾರೆ, ಆದರೆ ನಾವು ದಿನನಿತ್ಯ ಬರುವಂತಹ ಆಕಾಶವಾಣಿಯಲ್ಲಿ ಬರತಕ್ಕಂತಹ ವಾರ್ತೆಗಳನ್ನ ಕೇಳಿ ದಿನನಿತ್ಯ ಸುದ್ದಿಗಳನ್ನ ನಾವು ತಿಳಿದುಕೊಳ್ಳುತ್ತೇವೆ. ಈ ರೀತಿಯಾಗಿ ನಮಗೆ ಕೇಳುವಿಕೆ ತುಂಬಾ ಅನುಕೂಲ. ಈಗ ಒಂದು ಪಕ್ಕದಲ್ಲಿ ನಾಯಿ ಹೊರಟಿದೆ ಅಂತಂದ್ರೆ ಅದನ್ನ ಮುಂದೆ ನೋಡ್ತಾ ಇದ್ರೆ ಕಾಣಿಸಲ್ಲ, ಯಾಕಂದ್ರೆ ಪಕ್ಕದಲ್ಲಿ ಅದು ನಾಯಿ ಹೋಗ್ತಾ ಇರ್ತದೆ, ಅವ್ರಿಗೆ ಸೌಂಡ್ ಗ್ರಹಿಸ್ತಾ ಇರಲ್ಲ. ನಾವು ಸೌಂಡ್ ಗ್ರಹಿಸ್ತಾ ಇರೋದ್ರಿಂದ ನಮ್ಮ ಪಕ್ಕದಲ್ಲಿ ಹೋಗ್ತಕ್ಕಂತ ನಾಯಿನೂ ಕೂಡ ಇದು ನಮ್ಗೆ ಹೊರಟಿದೆ ಅಂತ ನಾವು ಹೇಳ್ತೇವೆ. ಅವಾಗ ಹೌದಾ ಅಂತ ನಮ್ಮ ಫ್ರೆಂಡ್ಸ್ಗಳು ಆಶ್ಚರ್ಯಕರ ಆಗ್ತಿರ್ತಾರೆ. ಅದಕ್ಕೆ ಈ ರೀತಿಯಾಗಿ ಕೇಳುವಿಕೆ ಅನ್ನೋದು ಎಲ್ಲರಲ್ಲೂ ಇರಬೇಕು. ಈ ಕೇಳುವಿಕೆ ಅಂತಕ್ಕಂಥದ್ದು ಇರಲಿಲ್ಲ ಅಂದ್ರೆ ಜೀವನನ್ನೇ ಕಟ್ಟುಕೊಳ್ಳೋದು ಕಷ್ಟ ಅಂತ ಹೇಳ್ತಾ, ನಮ್ಮ ಕನಸಿಗೆ ನಮ್ಮದೇ ಮಾತು ಎಂಬ ಶೀರ್ಷಿಕೆಯಡಿಯಲ್ಲಿ ನಮಗೆ ಇಂದು ಕಾರ್ಯಕ್ರಮ ಕೊಡಲು ಬಂದಿದ್ದಕ್ಕೆ ನಮಗೆ ತುಂಬಾ ಖುಷಿ ಎನಿಸಿದೆ.

ನಮ್ಮ ಮನೆಯಲ್ಲಿ ಕೂಡ ಸಾಕಷ್ಟು ನಮಗೆ ಪ್ರೋತ್ಸಾಹ ಇತ್ತು. ಸಾಹಿತ್ಯ ನಾಲ್ಕು ಜನರ ಮುಂದೆ ಬರಬೇಕಾದ ಕಾರಣ ಸಂಗೀತ. ಸಾಹಿತ್ಯ ಇಲ್ಲದ ಸಂಗೀತ ಇಲ್ಲ, ಸಂಗೀತ ಇಲ್ಲದ ಸಾಹಿತ್ಯ ಇಲ್ಲ. ಇದೇ ರೀತಿ ನೀನು ಒಬ್ಬ ಸಂಗೀತಗಾರಾಗು, ಸಾಹಿತ್ಯಗಾರಾಗಂತ ಅವ್ರ ಹಂಗ ಹೇಳಿದ್ರು. ಅವ್ರ ಅಂದಂಗ ನಾನಾದ್ರು ಕೂಡ ಈಗ ಬೆಳೆದು ಬಂದೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಪಂಡಿತ್ ಪುಟ್ಟರಾಜ್ ಸಿಂಗ್ ಕವಿರ ಅವ್ರ ಜರ ಆಶೀರ್ವಾದ. ನಮ್ಮ ಅಜ್ಜರು ಗಣಿತ ಮತ್ತು ಇಂಗ್ಲಿಷ್ ಮಾಸ್ತರ್ ಆಗಿತ್ತು. ಅವರು ಶೇಗುಣಿ ಕೌಂಡಕೋಪ ನಾಗನೂರು ಇನ್ನು ಸಾಕಷ್ಟು ಹಳ್ಳಿ ಊರಾಗ ಅವರು ಕೂಡ ಶಿಕ್ಷಕರಾಗಿ ಎಷ್ಟೋ ವಿದ್ಯಾರ್ಥಿಗಳನ್ನ ಇಂಜಿನಿಯರ್ ಡಾಕ್ಟರ್ ಆಗ್ಯಾರು. ಅಜ್ಜವರಿಗೆ ನಾನು ಪ್ರಥಮ ಮೊಮ್ಮಗನಾಗಿ ಹುಟ್ಟಿದ ನಂದು ಕೂಡ ಒಂದು ಪೂರ್ವ ಜನ್ಮದ ಪುಣ್ಯನ ಐತಿ. ಹಿಂಗಾಗಿ ಇದುವರೆಗೆ ಶೈರಿಗಳನ್ನು ಬರೆದಿರೋದು ಕಷ್ಟ, ಒಂದು 50 ಶೈರಿಗಳು ಬರೆದಿದ್ದೀನಿ. ಅದರಲ್ಲಿ ಹಿಂದಿಯಲ್ಲಿ ಒಂದು 20 ಸೇರಿ ಬರೆದಿದ್ದೀನಿ. ಆದ್ರೆ ನಾನು ಜನಪದ ಸಾಂಗ್ ಗಳನ್ನ 130 ಜಾಸ್ತಿನ ಬರೆದಿದ್ದೀನಿ. ಇಂಗ್ಲಿಷ್ ನಲ್ಲಿ ಕೂಡ ಸಾಕಷ್ಟು ಶೈರಿಗಳನ್ನು ಮತ್ತು ಅದರಲ್ಲಿ ರೈಮ್ಸ್ ಅಂತ ಕರೀತಾರೆ, ರೈಮಿಂಗ್ ವರ್ಡ್ಸ್ ಅಂತ. ರೈಮಿಂಗ್ ವರ್ಡ್ಸ್ ಅನ್ನ ಜಾಸ್ತಿ ನಾವು ಉಪಯೋಗಿಸೋದು. ಆದ್ರೆ ನನ್ನ ಹತ್ರ ಬಹಳ ಇದಾವೆ ಶೈರಿಗಳು. ನಮ್ಮ ಕನಸಿಗೆ ನಮ್ದೇ ಮಾತು ಎಂಬ ಕಾರ್ಯಕ್ರಮದಲ್ಲಿ ನಾವು ಇದ್ದೀವಿ. ಈ ಶೈರಿ ನಾನು ಬರೆದಿರೋದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಸಾಹಿತ್ಯ ಅವ್ರ ಮೇಲೆ. ಮುಂಜಾವು ಮಂಜಿನ ಹೊನೆಯಲ್ಲಿ ಕವನದ ದಾರಿಯಲ್ಲಿ ನಾನ್ ನಡೆದು ಬರುವಾಗ ಸಾಧನ ಕೇರಿ ಕಂಡೆ. ಮುಂಜಾವು ಮಂಜಿನ ಹನಿಯಲ್ಲಿ ಕವನದ ದಾರಿಯಲ್ಲಿ, ಮುಂಜಾವು ಮಂಜಿನ ಹನಿಯಲ್ಲಿ ಕವನದ ದಾರಿಯಲ್ಲಿ ನಡೆದು ಬರುವಾಗ ಸಾಧನ ಕೇರಿ ಕಂಡೆ. ಕವಿ ಹೃದಯದ ಜನಪದ ಸಾಹಿತ್ಯ ಬೇಂದ್ರೆ ಅವರ ಸ್ವಗೃಹದಲ್ಲಿ ಜನಪದ ಸಾಹಿತ್ಯ ಕೊಂಡುಂಡೆ. ಕವಿ ಹೃದಯದ ಜನಪದ ಸಾಹಿತ್ಯ ಬೇಂದ್ರೆ ಅವರ